ಮುಖ್ಯವಾದ ಬೆಳೆ ಅಂದ್ರೆ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಆಮೇಲೆ ಎಲ್ಲ ಈಗೇನು ಇತ್ತೀಚೆಗೆ ಹೊಸ ಹೊಸ ಬೆಳೆಗಳನ್ನ ನಾವು ಸೇರಿಸ್ತಾ ಇದೀವಿ, ಅದರಲ್ಲಿ ಅಜವಾನ್ ಒಂದು ಹೌದು, ಕೊತ್ತಂಬರಿ ಹೌದು, ಇವುಗಳನ್ನ ಈ ರೀತಿ. ಇನ್ನೊಂದು ನಾವು ಯಾವಾಗಲೂ ಮರೆಯುವಂತ ಒಂದು ಮುಖ್ಯವಾದ ಮಸಾಲೆ ಬೆಳೆ ಏನು ಕೇಳಿದ್ರೆ ಹುಣಸೆ. ಇದು ಎಂದು ಬಯಲು ಪ್ರದೇಶಗಳಲ್ಲಿ ಹೆಚ್ಚುವಂಥದ್ದು. ನಮ್ಗೆ ಇದು ಹೇಗಿದೆ ಕೇಳಿದ್ರೆ ಕಡಿಮೆ ಮಳೆ, ಕಡಿಮೆ ಮಳೆ ಬರೋದ್ರಲ್ಲಿ ಕರ್ನಾಟಕ ಮುಖ್ಯವಾದ ಒಂದು ರಾಜ್ಯ ಇದರಲ್ಲಿ ಬೆಳೆಯುವಂತದ್ರಲ್ಲಿ. ಮತ್ತದವರು ನೂರಾರು ವರ್ಷ ನೂರಾರು ವರ್ಷ ಇದೆ, ಈ ಕಡಿಮೆ ನೀರಿನ ಲಭ್ಯತೆ ಇದ್ದಲ್ಲೂ ಸಹಿತ ಅತಿ ಅಂದ್ರೆ ಅಂತ ಒಳ್ಳೆ ಜಮೀನು ಅಲ್ದೋದ್ರೂ ಸಹಿತ ಬೆಳೆಯುವಂತ ಒಂದು ಬೆಳೆ. ಇದಕ್ಕಿಂತ ಮಣ್ಣೆ ಬೇಕು, ಹಂಗೇನ್ರಿ ಇರುತ್ತ? ಈಗೇನಾಗತ್ತೆ, ಈಗ ನಾವೀಗೇನು ಈಗ ಪ್ರದೇಶಗಳನ್ನು ಹೇಳಿದ್ವಲ್ಲ, ಅದೇ ರೀತಿಯಲ್ಲಿ ಅವುಗಳಿಗೆ ಮಣ್ಣಿನ ಒಂದು ಗುಣಧರ್ಮಗಳು ಮುಖ್ಯ ಆಗುತ್ತೆ. ಈಗ ಉದಾಹರಣೆಗೆ ಉಸುಕು ಮಣ್ಣು ಇರ್ಬೋದು ಅಥವಾ ಜಂಬಿಟ್ಟಿಗೆ ಮಣ್ಣು ಬರ್ಬೋದಲ್ಲ. ಅಂಥಲ್ಲೆಲ್ಲ ಏನು ಕೇಳಿದ್ರೆ ನಾವು ಈಗ ಈ ಏನು ಬಹುವಾರ್ಷಿಕ ಬೆಳೆಗಳಿದಾವಲ್ಲ, ಕಾಳುಮೆಣಸು, ಯಾಲಕ್ಕಿ ಅಥವಾ ಮರದ ಬೆಳೆಗಳು, ಮೆರದ ಸಾಂಬಾರು ಪದಾರ್ಥ ಅಂತೀವಿ, ಲವಂಗ, ಜಾಯಿಕಾಯಿ ಮತ್ತೆ ಚಕ್ಕೆ, ಇವುಗಳನ್ನು ಅಂಥ ಪ್ರದೇಶದಲ್ಲಿ ಬೆಳ್ಬೋದು. ಇನ್ನು ಎರಡು ಗಡ್ಡೆ ತರಕಾರಿಗಳಿದಾವೆ, ಯಾವುದು? ಶುಂಠಿ ಮತ್ತು ಅರಿಶಿನ. ಇವಕ್ಕೇನು ಕೇಳಿದ್ರೆ ಫಲವತ್ತಾದ ಮಣ್ಣು ಬೇಕು, ಆದರೆ ನೀರು ಬಸ್ತು ಹೋಗ್ತಾ ಇರಬೇಕು. ಇದರಲ್ಲಿ ಶುಂಠಿಗೆ ಸ್ವಲ್ಪ ಹೆಚ್ಚಿನ ಮಳೆ ಬೀಳುವಂತಹ ಪ್ರದೇಶ ಆಗಿರಬೇಕು, ತಂಪಿರುವಂತಹ. ಆದ್ರೆ ಅರಿಶಿನ ಹೇಗೆ ಕೇಳಿದ್ರೆ ಎಲ್ಲಾ ಪ್ರದೇಶಗಳು ಬರುವಂತದ್ದು, ತೀರ ಪ್ರದೇಶದಿಂದ ಹಿಡಿದು ಬಯಲು ಪ್ರದೇಶದಲ್ಲೂ ಅದು ನೀರು ಬೇಕು. ಅಂದ್ರೆ ಕನಿಷ್ಠ ಒಂದು 8 ತಿಂಗಳ ಬೆಳೆ ಅದು, ಅದಕ್ಕೆ ನೀರು ಬೇಕಾದ್ತು, ನೀರಿನ ಅವಶ್ಯಕತೆ ಬಹಳ ಮುಖ್ಯ. ಸೊ ಇದು ಎಲ್ಲಾ ಪ್ರದೇಶದಲ್ಲಿ ಬರುವಂತದ್ದು. ಇನ್ನು ಆದ್ರೆ ಕಾಳುಮೆಣಸು ಎಲ್ಲ ಏನು ಕೇಳಿದ್ರೆ ಇವಕ್ಕೆ ಸ್ವಲ್ಪ ವಾತಾವರಣದಲ್ಲಿ ಆರ್ದ್ರತೆ ಬೇಕು, ಉಷ್ಣತೆ ಬಹಳ ಒಂದು ವ್ಯತ್ಯಾಸ ಆಗಬಾರದು, ಹಗಲಿಂದು ಮತ್ತು ರಾತ್ರಿ ಉಷ್ಣತೆಯಲ್ಲಿ ವ್ಯತ್ಯಾಸ ಆಗಬಾರದು. ಸ್ವಲ್ಪ ನೆರಳಿನ ಪ್ರದೇಶದಲ್ಲಿ ಸಹಿತ ಬೆಳೆಯುವಂತ ಯಾಲಕ್ಕಿ ಮತ್ತು ಮೆಣಸು ಇವು ಮತ್ತು ಜಾಯಿಕಾಯಿ ಸಹಿತ ಇವೆಲ್ಲ ಈ ರೀತಿ ಬೆಳೆದು. ಇನ್ನು ಏನು ಹಿಂಗಾರು ಅಂತೀವಲ್ಲ, ಬೀಜದಿಂದ ಬೆಳೆಯುವಂತ ಕಡಿಮೆ ಅವಧಿಯಲ್ಲಿ ಬೆಳೆಯುವಂತ ಬೆಳೆಗಳು, ಅವಕ್ಕೆ ಏನು ಕೇಳಿದ್ರೆ ಕಡಿಮೆ ಉಷ್ಣತೆ ಬೇಕು, ಮಳೆ ಕಡಿಮೆ ಇರಬೇಕು, ವಾತಾವರಣ ಪೂರ್ತಿ ಶುಷ್ಕವಾಗಿರಬೇಕು. ಇಂಥ ಪ್ರದೇಶಗಳಲ್ಲಿ ಈ ಬೀಜದಿಂದ ತುಂಬಾ ಬೆಳೆಯುವಂತ ಕೊತ್ತಂಬರಿ ಇರ್ಬೋದು, ಮೆಂತೆ ಇರ್ಬೋದು ಅಥವಾ ಅಜವಾನ್ ಇರ್ಬೋದು, ಇವನ್ನ ಬೆಳಿಬಹುದು. ಬಯಲುಸೀಮೆಯಲ್ಲಿ ಬೆಳಿಬಹುದಾದಂತ ಬೆಳೆಗಳು ಬಯಲುಸೀಮೆ ಅಂತ ಅಂದ್ಕೊಂಡು ಏನಾಗುತ್ತೆ ನಮ್ಗೆ, ಏನು ಇಲ್ಲಿ ವಾತಾವರಣಗಳೇನು ಕೇಳಿದ್ರೆ ಕಡಿಮೆ ಮಳೆ, ಬಹಳಷ್ಟು ಪ್ರದೇಶಗಳಲ್ಲಿ ಕಪ್ಪು ಮಣ್ಣಿದೆ, ಸ್ವಲ್ಪ ನೀರು ಸುಲಭದಲ್ಲಿ ಬಸ್ದಿವಲ್ಲ, ಅಂತಲ್ಲಿ ಏನಿದೆಯಲ್ಲ ಕರ್ನಾಟಕದಲ್ಲಿ ಮುಖ್ಯವಾದ ಈ ಪ್ರದೇಶಗಳಲ್ಲಿ ಸ್ವಲ್ಪ ಮಣ್ಣಲ್ಲಿ ನೀರು ಹಿಡಿದುಕೊಳ್ಳುವಂತ ಒಂದಿದೆ. ಇಲ್ಲಿ ಮಳೆ ಆಶ್ರಯದಲ್ಲಿ ಸಹಿತ ಈ ಕೆಲವೊಂದು ಬೆಳೆಗಳನ್ನು ಬೆಳಿಬಹುದು. ಉದಾಹರಣೆ ನಮ್ಗೆಲ್ಲರಿಗೂ ಗೊತ್ತು ಏನು ಕೇಳಿದ್ರೆ ಮೆಣಸಿನಕಾಯಿ, ಮೆಣಸಿನಕಾಯಿ, ಬೆಳ್ಳುಳ್ಳಿ ಈ ಪ್ರದೇಶದಲ್ಲಿ ಬೆಳೆಯುವಂತ ಒಂದು ಸಾಧಾರಣ ಬೆಳೆ. ಇದ್ರ ಬಿಟ್ಟು ಸಹಿತ ನಾವು ಅಜವಾನ್ ಅಥವಾ ಕೊತ್ತಂಬರಿ ಇವುಗಳನ್ನ ಬಹಳ ಒಂದು ಲಾಭದಾಯಕವಾಗಿ ಬೇರೆ ಬೆಳೆಗಳಿಗೆ ಪರಿವರ್ತನೆ ಕೂಡ, ಯಾಕೆಂದ್ರೆ ರೈತರು ಇನ್ನೂ ಅದನ್ನ ಪೂರ್ತಿ ತಗೊಂಡಿಲ್ಲ. ಈಗ ನೀವು ಏನು ಕರ್ನಾಟಕದ ಒಂದು ಗಡಿ ಪ್ರದೇಶಗಳು ಹೋದ್ರೆ, ಬಿಜಾಪುರ ಇರ್ಬೋದು, ರಾಯಚೂರು ಇರ್ಬೋದು, ಬಳ್ಳಾರಿ, ಇಲ್ಲೆಲ್ಲ ಈಗ ಅದು ಬೆಳಿಲಿಕ್ಕೆ ಶುರು ಮಾಡಿದ್ದಾರೆ ಇಂಥ ಬೆಳೆಗಳನ್ನು. ಇವೇನಾಗುತ್ತೆ ಅಂದ್ರೆ ಕಡಿಮೆ ಮಳೆಯಲ್ಲಿ ಕಡಿಮೆ ಖರ್ಚಿನಲ್ಲಿ ಬೆಳಿಬಹುದಾದಂತಹ ಕಡಿಮೆ ಅವಧಿಯ ಬೆಳೆಗಳು. ಇದಲ್ಲದೆ ನೀರಾವರಿ ಇತ್ತು ಅಂತಂದ್ರೆ ಅರಿಶಿನವನ್ನ ಲಾಭದಾಯಕವಾಗಿ ಬೆಳೆಯುವಂತ ಬಯಲುಸೀಮೆ ಏನಿದೆಯಲ್ಲ ಇಲ್ಲಿ ಲಾಭದಾಯಕವಾಗಿ ಬೆಳಿಬಹುದು. ಇಲ್ಲಿ ಮಸಾಲೆ ಬೆಳೆಗಳಲ್ಲಿ ಸಸ್ಯಾಭಿವೃದ್ಧಿ ಮಾಡಬೇಕಾಗಿತ್ತು ಅಂದ್ರೆ ಈಗ ಅಂಗಾಂಶ ಕೃಷಿ ಅಂತ ತಂತ್ರಜ್ಞಾನ ಬಂದಾಗೂ ಕೂಡ ಇಲ್ಲಿ ಏನೇನು ಮಾಡಬಹುದು, ಎಂತೆಂಥ ರೀತಿಯಲ್ಲಿ ಮಾಡಿದ್ರೆ ಒಳ್ಳೆಯದು? ಇಲ್ಲಿ ಹೆಂಗಿದೆ ಕೇಳಿದ್ರೆ ಈಗ ಏನು ಮಸಾಲೆ ಬೆಳೆಗಳಿಗೆ ಎಷ್ಟು ವೈವಿಧ್ಯತೆ ಇದೆ, ಅದೇ ರೀತಿ ಪ್ರತಿಯೊಂದು ಗಿಡಕ್ಕೂ ಅದರದ್ದೇ ಆದಂಥ ಸಸ್ಯಾಭಿವೃದ್ಧಿ ವಿಧಾನ ಇದೆ. ಈಗ ಕೆಲವೊಂದನ್ನು ಕಾಂಡ ತುಂಡಿಂದ ಮಾಡ್ಬೋದು. ಅದರಲ್ಲಿ ಮುಖ್ಯವಾಗಿ ನಾವು ಈ ರೀತಿ ಅಭಿವೃದ್ಧಿ ಪಡಿಸುವಂಥದ್ದು ಕಾಳುಮೆಣಸು, ಇದರಲ್ಲಿ ಯಾವುದೇ ಬಳ್ಳಿದ ತುಂಡುಗಳಿಂದ ಮಾಡ್ಬೋದು. ಇನ್ನು ಅದು ಅರಿಶಿನ ಮತ್ತು ಶುಂಠಿಗಳನ್ನು ಗಡ್ಡೆಗಳಿಂದ ಮಾಡ್ಬೋದು. ಇನ್ನು ಬೀಜದಿಂದ ಬಹಳಷ್ಟು ಇನ್ನು ಮಸಾಲೆ ಬೆಳೆಗಳನ್ನೆಲ್ಲ ಬೀಜದಿಂದ ಮಾಡ್ತೀವಿ. ಅದು ಯಾಲಕ್ಕಿ ಇರ್ಬೋದು ಅಥವಾ ಈ ಬೀಜ ತರಕಾರಿ ಇರ್ಬೋದು, ಲವಂಗ ಇರ್ಬೋದು, ಇವೆಲ್ಲ ಬೀಜದಿಂದ. ಕೆಲವೊಂದನ್ನು ಮಾತ್ರ ನಾವು ಬಹುವಾರ್ಷಿಕ ಬೆಳೆಗಳನ್ನು, ಹಣ್ಣಿನ ಬೆಳೆಗಳನ್ನು ನಾವು ಸಾಧಾರಣವಾಗಿ ಕಸಿಗಿನ ಮೂಲಕನೇ ಮಾಡ್ತೀವಿ. ಆದರೆ ಇಲ್ಲಿ ಕೆಲವೊಂದೇ ಬೆಳೆಗಳನ್ನು ಆ ರೀತಿ ಮಾಡಲಿಕ್ಕೆ ಸಾಧ್ಯ ಇದೆ. ಅದರಲ್ಲಿ ಒಂದು ಹುಣಸೆ, ಇನ್ನೊಂದು ಜಾಯಿಕಾಯಿ, ಇವುಗಳನ್ನು ಕಸಿ ಮೂಲಕ ಅಭಿವೃದ್ಧಿಪಡಿಸ್ತೀವಿ. ಇದರಲ್ಲೂ ಸುಧಾರಣೆಗಳಾಗಿದ್ದಾವೆ, ಬೇರೆ ಏನು ರಂಗದಲ್ಲಿ ಆದಂಗೆ ಇದರಲ್ಲೂ ಸಸ್ಯಾಭಿವೃದ್ಧಿ ವಿಧಾನದಲ್ಲಿ ಸಾಕಷ್ಟು ಸುಧಾರಣೆಗಳಾಗ್ತಾ ಇದೆ. ಅದರಲ್ಲಿ ಒಂದು ಮುಖ್ಯವಾದ್ದು ಅಂತಂದ್ರೆ ಕಾಳುಮೆಣಸಿನಲ್ಲಿ ನಾವು ಬರೀ ತುಂಡನ್ನು ಮಾಡಿ ಮಾಡ್ತಿದ್ವಿ, ಅದರಿಂದ ಏನು ಒಂದಿಗೆ ಬಳ್ಳಿಯಿಂದ ಬಹಳ ಒಂದು 10-15 ಬರ್ತಿದ್ವು. ಆದ್ರೆ ಈಗ ಅದರ ಸಾಕಷ್ಟು ಪ್ರಮಾಣದಲ್ಲಿ ಅಭಿವೃದ್ಧಿ ಪಡಿಸಬೇಕಂತಾದ್ರೆ ಕಾಲಮ್ ಮೆಥಡ್ ಅಂತೀವಿ, ಅಂದ್ರೆ ಒಂದು ದಂತಿಯ ಜಾಲರಿ ಇದ್ರಾಳಿ, ಅದರೊಳಗೆ ಮಣ್ಣು ಮತ್ತು ಏನು ಎರೆಗೊಳ ಗೊಬ್ಬರ ಹಾಕಿ ಅದು ಸುತ್ತಲೂ ಬಳ್ಳಿ ಹಬ್ಬಿಸೋದು. ಅದರಿಂದ ಏನಾಗುತ್ತೆ, ಆ ಬಳ್ಳಿಗಳಲ್ಲಿ ಎಲ್ಲೆಲ್ಲಿ ಅದನ್ನು ಹತ್ಕೊಳ್ತಾವಲ್ಲ ಅಲ್ಲೆಲ್ಲ ಬೇರ್ ಬಂದು ಒಂದು ಬಳ್ಳಿಯಿಂದ 10-15 ನಮಗೆ ಒಂದು ತುಂಡುಗಳು ಸಿಗ್ತವೆ. ಇದ್ರ ಒಂದು ಬೆಳೆ ಮಾಡಿದಾಗ ಒಂದು ಗಿಡದಿಂದ ಒಂದು ವರ್ಷಕ್ಕೆ 40 ಗಿಡ ಬರುತ್ತೆ. ಈ ರೀತಿ ಬೇಗನೆ ಸಸ್ಯಾಭಿವೃದ್ಧಿ ಮಾಡುವಂತ ವಿಧಾನಗಳನ್ನು ಕಂಡುಕೊಂಡಿದ್ದೀವಿ. ಇನ್ನು ಅರಿಶಿನ ಮತ್ತು ಶುಂಠಿಯಲ್ಲಿ ನಮ್ಗೆ 1 ಎಕರೆಗೆ 6-8 ಕ್ವಿಂಟಲ್ ಬೀಜ ಬೇಕಾಗುತ್ತೆ. ಇಷ್ಟು ಪ್ರಮಾಣದಲ್ಲಿ ಬೀಜವನ್ನ ಸಂಗ್ರಹಣೆ ಮಾಡೋದಿರ್ಬೋದು ಅಥವಾ ರೋಗರಹಿತವಾದಂತ ಬೀಜ ನಾವು ಪಡೆಯೋದು ಕಷ್ಟ. ಅಂತ ಸಮಯದಲ್ಲಿ ಈ ಬೀಜಗಳ ಪ್ರಮಾಣವನ್ನು ಕಡಿಮೆ ಮಾಡಿಕೊಂಡು ರೋಗರಹಿತವಾದಂತ ಗಿಡ ಉತ್ಪಾದನೆ ಮಾಡಲಿಕ್ಕೆ ಇವುಗಳಲ್ಲಿ ಏನು ನಾವು ಮೆಣಸಿನಕಾಯಿ ಎಲ್ಲ ಏನು ಟ್ರಾನ್ಸ್ಪ್ಲಾಂಟ್ ಅಂದ್ರೆ ಸಸಿ ಮಡಿ ಮಾಡಿ ಮಾಡ್ತೀವಿ, ಅದೇ ರೀತಿಯಲ್ಲಿ ಸಣ್ಣ ಸಣ್ಣ ತುಂಡುಗಳನ್ನು ಮಾಡಿ ಅವುಗಳನ್ನ ಸಸಿ ಮಾಡಿ ಮಾಡುವಂತ ಪದ್ಧತಿ ಬಂದಿದೆ. ಇದರಲ್ಲಿ ನಾವು ರೋಗರಹಿತವಾದ ಗಿಡಗಳನ್ನು ಉತ್ಪಾದನೆ, ಬೀಜನೂ ಕಡಿಮೆ ಮಾಡಬಹುದು, ರೋಗರಹಿತ ಈ ರೀತಿ ಇದೆ. ಇನ್ನು ತಾವು ಹೇಳದಂಗೆ ಅಂಗಾಂಶ ಕೃಷಿ, ಈಗ ಸಾಕಷ್ಟು ಒಂದು ಮಸಾಲೆ ಬೆಳೆಗಳ ಅಂಗಾಂಶ ಕೃಷಿ ಇನ್ನೂ ಇಲ್ಲ, ಆದರೂ ಸಹಿತ ಕೆಲವೊಂದು ಬೆಳೆಗಳಲ್ಲಿ ಕಾಳುಮೆಣಸು ಮತ್ತು ಯಾಲಕ್ಕಿಯಲ್ಲಿ ಈ ಒಂದು ವಿಧಾನವನ್ನು

ಈ ಫೋನ್ ಸಂಖ್ಯೆ ನಾನೊಂದ್ಸಲ ಹೇಳಿಬಿಡ್ತೇನೆ, 9448923184 ಈ ಸಂಖ್ಯೆಗೆ ಫೋನ್ ಮಾಡಿ ಡಾಕ್ಟರ್ ರಾಮಕೃಷ್ಣ ಹೆಗಡೆ ಅವರನ್ನು ಭೇಟಿಯಾಗಬಹುದು, ಹೆಚ್ಚಿನ ಮಾಹಿತಿಯನ್ನು ಪಡಿಬಹುದು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇಷ್ಟೆಲ್ಲ ಮಾಹಿತಿಯನ್ನು ಕೊಟ್ಟರಿ ಸಾಂಬಾರ್ ಬೆಳೆಗಳ ಕುರಿತು, ನಿಮಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ. ಇಲ್ಲಿಯವರೆಗೆ ಸಾಂಬಾರ್ ಬೆಳೆಗಳ ಬೇಸಾಯದ ಕುರಿತು ಡಾಕ್ಟರ್ ಆರ್ ವಿ ಹೆಗಡೆ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಎಚ್ ವಿ ರಾಮಡಗಿ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿಯಲ್ಲಿ ನನ್ನ ಪಾಲಿಸಿ ನನ್ನ ಕೈಯಲ್ಲಿ ಮಹಾ ಅಭಿಯಾನ 15 ಫೆಬ್ರವರಿಯಿಂದ 31 ಮಾರ್ಚ್ 2023 ರೈತರ ಬೆಳೆ ವಿಮೆ ಪಾಲಿಸಿ ಅವರ ಮನೆ ಬಾಗಿಲಿಗೆ ತಲುಪುವುದು. ಯೋಜನೆಯಡಿ ನೋಂದಣಿ ಮಾಡಿಕೊಳ್ಳುವ ವಿಧಾನ, ಕ್ಲೇಮ್ ಪ್ರಕ್ರಿಯೆ, ವಿಮೆಯ ಬಗ್ಗೆ ಯಾವುದೇ ಕುಂದುಕೊರತೆ ನಿವಾರಣೆ ಹಾಗೂ ಇನ್ನಿತರ ಮಾಹಿತಿಗಳನ್ನು ರೈತರ ತರಬೇತಿಗಾಗಿಯೇ ಆಯೋಜಿಸಿರುವ ಫಸಲ್ ಬಿಮಾ ಪಾಠಶಾಲೆಯಲ್ಲಿ ಪಡೆದುಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ 1800180150551 ಸಂಖ್ಯೆಗೆ ಕರೆ ಮಾಡಿ. ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಈಗ ಕೇಳಿ ರಾಯಭಾಗ ತಾಲೂಕು ಇಟ್ನಾಳದ ನಾಗೇಂದ್ರ ಶಾಪು ಐಹೊಳೆ ಹಾಗೂ ಸಂಗಡಿಗರಿಂದ ಭಜನಾ ಪದಗಳು. ಮಾಡು ಜಪವನು ಮನುಜ ಮರೆಯದರೆ ನೀನು, ಮಾಡು ಜಪವನು ಮನುಜ ಮರೆಯದಲೆ ನೀನು, ಮಾಡು ಜಪವನು ಮನುಜ ಮರೆಯದಲೆ ನೀನು, ಮಾಡು ಜಪವನು ಮನುಜ ಮರೆಯದಲೆ. ಓಡಿಗಳ ಕತಿ ಶ್ರೇಷ್ಠ ಶಿವ ಮಂತ್ರ ಬಿಡದೆ ಗತಿ ಶ್ರೇಷ್ಠ ಶಿವ ಮಂತ್ರ ಬಿಡದೆ, ಮಾಡು ಜಪವನು ಮನವೇ ಮರೆಯದಲೆ, ಮಾಡು ಜಪವನು ಮನವೇ ಮರೆಯದಲೆ. ಅರಿತು ಭಜಿಸಿದ ರವಣ ಕೋಟಿ ಜನ್ಮದ ಪಾಪ, ಉರಿದು ಹೋಗುವನೇ ಸರಿಗಿಲ್ಲದಂತೆ ಅರಿಯದನೆ ಜಪಿಸಲು ತರಿಪುದ ದಿನ ದೋಷ, ಅರಿಯದನೆ ಜಪಿಸಲು ತರಿಪೋದ ದಿನ ದೋಷ, ಹಿರಿಯನಾಗುವನೆಲ್ಲರಿಗೆ ಜಗದೊಳಗೆ, ಹಿರಿಯನಾಗುವನೆಲ್ಲರಿಗೆ ಜಗದೊಳಗೆ. ಕವಿದುಕೊಂಡುರಿಯಲ್ಲಿ ಕಷ್ಟ ನಿಲ್ಲುವುದುಂಟೆ, ರವಿ ಮೂಡಿ ಬರಲಂದ ಕಾರಕ್ಕೆ ತಾವೂಂಟೆ, ವ್ಯವಸಾಯ ಮಾಡುವಂಗೆ ದುರ್ಭಿಕ್ಷೆ ಕೆಡೆಯೂಟೆ, ವ್ಯವಸಾಯ ಮಾಡುವಂಗೆ ದುರ್ಭಿಕ್ಷೆ ಕೆಡೆಯೂಟೆ, ಶಿವನ ಕಂಡವನಿಗೆ ಯಮ ಭಾದೆಯುಂಟೆ, ಶಿವನ ಕಂಡವನಿಗೆ ಯಮ ಭಾದೆಯುಂಟೆ. ಸತಿ ಸುತರ ಮೋಹ ಬಲೆಯೋಳು ಬಿತ್ತು ನೀ, ಸತಿ ಸೂತರ ಮೋಹ ಬಲೆಯೋಳು ಬಿದ್ದು ಕೆಡಬೇಡ, ಗತಿಗಳನ್ನು ಬಯಸಿ ಬಯಾರಬೇಡ, ಅನೇಕ ಪಕುತಿಯು ಬದಿಸೆ ನಿನಗಿವೆ, ಶ್ರೀ ಗುರು ಪಿತ ಮಹಾಲಿಂಗ ನೀಗೆ ಮುಕ್ತಿ ಭಕ್ತಿಯನು, ಶ್ರೀ ಗುರು ಪಿತ ಮಹಾಲಿಂಗ ರಂಗ ಮಿಗ ಭಕ್ತಿ ಮುಕ್ತಿ ಜಯ. ಮಾಡು ಜಪವನು ಮನವೇ ಮರೆಯದಲೆ, ಮಾಡು ಜಪವನು ಮನವೇ ಮರೆಯದಲೆ. ಓಡಿಗಳ ಗತಿ ಶ್ರೇಷ್ಠ ಶಿವ ಮಂತ್ರ ಬಿಡಾರಿ, ಶಿವ ಮಂತ್ರ ಬಿಡವೆ ರುಡಿಯೊಳಗ ಜಿ ಶ್ರೇಷ್ಠ ಶಿವ ಮಂತ್ರ ಬಿಡವೆ ಮಾಡು ಜಪವನು ಮನವೇ ಮರೆಯದಲೇ ನೀನು ಮಾಡು ಜಪವನು ಮನವೇ ಮಾಡು ಜಪವನು ಮನವೇ ಮಾಡು ಜಪವನು ಮನವೇ ಮರೆಯದಲೇ ಲಿಂಗ ಪೂಜೆಯ ಮಾಡಿರು ನಿಮ್ಮೊಳೆ ಪ್ರಾಣ ಲಿಂಗ ಪೂಜೆಯ ಮಾಡಿರು ಲಿಂಗ ಪೂಜೆಯ ಮಾಡಿರು ನಿಮ್ಮೊಳೆ ಪ್ರಾಣ ಲಿಂಗ ಪೂಜೆಯ ಮಾಡಿರು